ತಮ್ಮನ್ ಮಾಡೋ ಮ್ಯೂಸಿಕ್ಗೆ ನಾನು ಹಾಡೋದ್ರ ಜೊತೆ ತುಂಬಾ ಖುಷಿ. ಗುರುವಾರ ಸಂಜೆ ಅಂತ ಒಳ್ಳೆ ಹಾಡು ಕೊಟ್ಟಿದ್ರು. ಅದಾದ ನಂತರ ಈಗ ಚಕ್ರವ್ಯ ಸಿನಿಮಾದಲ್ಲಿ ಅರೆ ಅರೆ ಏನಾಯ್ತು ಆ ಹಾಡಲ್ಲಿ ಜೊತೆಗೆ ಕಾಜಲ್ ಅಗರ್ವಾಲ್ ಕೂಡ ಫಿಮೇಲ್ ವೋಕಲ್ ನ ಕೊಟ್ಟಿದ್ದಾರೆ. ಸೊ ನಿಮ್ಗೆಲ್ಲ ಹಾಡು ಕೇಳಿ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಏನಾಯ್ತು ಅನ್ನೋ ಸಾಂಗ್ ಕಾಜಲ್ ಅವ್ರದ್ದು ಫಸ್ಟ್ ಟೈಮ್ ಒಂದು ಅಟೆಂಪ್ಟ್ ಮಾಡಿರೋದು ಹಾಡ್ಬೇಕು ಅಂತ. ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ಹರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಲೆಂಡಿಂಗ್ ಯುವರ್ ವಾಯ್ಸ್ ಫಾರ್ ಆ ಫಿಲ್ಮ್. Come on. ನಮಸ್ಕಾರ, ನಾನು ಪುನೀತ್ ರಾಜ್ಕುಮಾರ್. ಚಕ್ರವ್ಯೂಹ ಚಿತ್ರದ ಹಾಡುಗಳನ್ನ ಮತ್ತೆ ಅಪ್ಡೇಟ್ಸ್ನ ಆನಂದ್ ಆಡಿಯೋ ಅವರ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ. ಕ್ಲಿಕ್ ಹಿಯರ್ ಟು ಸಬ್ಸ್ಕ್ರೈಬ್ ಫಾರ್ ಆನಂದ್ ಆಡಿಯೋಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್.